ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಅಥವಾ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. ಇನ್ನು ಮುಂದೆ ಕೇಳಿ, ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಕೋಳಿ ಮರಿ ಮಾಡುವ ಯಂತ್ರ, ಈ ಕುರಿತು ಶಿವಮೊಗ್ಗ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಡಾ ಎಚ್ ಕೆ ವೀರಣ್ಣ ಅವರೊಂದಿಗೆ ಮಾತುಕತೆ. ರೈತ ಬಂಧುವರೇ, ಇತ್ತೀಚಿನ ದಿನಗಳಲ್ಲಿ ನಾಟಿ ಕೋಳಿಗೆ ತುಂಬಾ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಆದರೆ ಇಲ್ಲಿ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ, ಆ ಬೇಡಿಕೆಗೆ ಅನುಗುಣವಾಗಿ ಪೂರೈಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಮ್ಮ ರೈತರು ಅದಕ್ಕೆ ಸಪ್ಲೈ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅದರಲ್ಲಿ ಮುಖ್ಯವಾಗಿ ಕಾರಣ ಮರಿಗಳ ಉತ್ಪಾದನೆಯಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ನಮಗೆ ದೊರಕದೇ ಇರುವಂತಹದ್ದು. ಇತ್ತೀಚಿನ ದಿನಗಳಲ್ಲಿ ಈ ಕೋಳಿ ಮರಿಗಳನ್ನ ಯಂತ್ರಗಳ ಮೂಲಕವಾಗಿ ಮರಿಗಳನ್ನಾಗಿ ಮಾಡುವಂತಹ ಒಂದು ವಿಧಾನವನ್ನ ಇತ್ತೀಚೆಗೆ ಪಶುವೈದ್ಯಕೀಯ ಮಹಾವಿದ್ಯಾಲಯದ ವತಿಯಿಂದ ಅಲ್ಲಲ್ಲಿ ರೈತರನ್ನ ಪರಿಚಯ ಮಾಡಿಸ್ಬಿಟ್ಟು ಅದನ್ನ ಜಾರಿಗೊಳಿಸ್ತಾ ಇದ್ದಾರೆ. ಹೀಗಾಗಿ ಇವತ್ತಿನ ದಿವಸದಲ್ಲಿ ಈ ಗ್ರಾಮೀಣ ಪ್ರದೇಶದಲ್ಲಿ ನಾಟಿ ಕೋಳಿಗಳ ಸಾಕಾಣಿಕೆಗೆ ಇರುವಂತಹ ಅವಕಾಶಗಳು ಮತ್ತೆ ಈ ಯಂತ್ರಗಳ ಮೂಲಕವಾಗಿ ಕೋಳಿ ಮರಿಗಳನ್ನು ಹೇಗೆ ಉತ್ಪಾದನೆ ಮಾಡಬಹುದು ಅನ್ನೋ ವಿಚಾರವಾಗಿ ತಿಳ್ಕೊಳ್ಳೋಣಂತೆ. ಶಿವಮೊಗ್ಗ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಕೆ ಸಿ ವೀರಣ್ಣ ಅವರು ತರಿಸ್ಕೋಬಹುದಾಗಿದೆ. ಈಗ ಅವರ ಎಪಿ ಪೋಲ್ಟ್ರಿ ಎಕ್ವಿಪ್ಮೆಂಟ್ ಹೈದರಾಬಾದ್ನವರ ಒಂದು ದೂರವಾಣಿ ಸಂಖ್ಯೆ 9849213325. ಇನ್ನೊಮ್ಮೆ ಹೇಳ್ತೀನಿ, 9849213325. ಡಾಕ್ಟರ್, ತಾವೊಂದು ಮುಖ್ಯವಾದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರೆ, ಈಗ ಯಂತ್ರಗಳನ್ನ ನಾವು ಕೊಂಡ್ಕೊಂಡ್ಬಿಡ್ತೇವೆ, ಅದು ವೆಹಿಕಲ್ ಇರಬಹುದು, ಬೇರೆ ಬೇರೆ ಗೃಹೋಪಯೋಗಿ ಯಂತ್ರಗಳಿರಬಹುದು, ಸ್ವಲ್ಪ ಕಡಿಮೆ ರೇಟ್ ಇದೆ ಅಂತ ಹೇಳಿ ಅಥವಾ ಅಡ್ವರ್ಟೈಸ್ಮೆಂಟ್ ನೋಡ್ಬಿಟ್ಟು ನಾವು ಕೊಂಡ್ಕೊಂಡ್ಬಿಡ್ತೀವಿ. ಕೊಂಡ್ಕೊಂಡ್ಮೇಲೆ ಸಮಸ್ಯೆ ಬಂದ್ಮೇಲೆ ಸರ್ವಿಸ್ ಕೊಡೋದಕ್ಕೆ ಅವರು ಸರಿಯಾಗಿ ನಿಗಾ ವಹಿಸೋದಿಲ್ಲ. ಹಾಗಾಗಿ ಯಾವುದೇ ಒಂದು ಯಂತ್ರವನ್ನ ಕೊಂಡ್ಕೊಳ್ಬೇಕಾದ್ರೆ ನಮಗೆ ಸಮಸ್ಯೆ ಬಂದಾಗ ಅವ್ರು ಯಾವ ರೀತಿ ನಮಗೆ ಸೇವೆಯನ್ನು ಒದಗಿಸಿಕೊಡ್ತಾರೆ ಅನ್ನೋದು ಮುಖ್ಯ. ಹಾಗಾಗಿ ಕೊಂಡ್ಕೊಳ್ಳೋದಕ್ಕೆ ಮುಂಚೆ ಒಳ್ಳೆ ಕಂಪನಿಯಿಂದ ಪಡ್ಕೊಳ್ಳೋದು ಬಹಳ ಮುಖ್ಯ. ಇನ್ನು ಡಾಕ್ಟ್ರೇ, ಈಗ ಆರ್ಥಿಕತೆ ವಿಚಾರ ಹೇಳಿ. ಈಗ ಫಾರಂ ಕೋಳಿ ಸಾಕೋದಕ್ಕೂ ನಾಟಿ ಕೋಳಿ ಸಾಕೋದಕ್ಕೂ ಅದರೊಂದು ಆರ್ಥಿಕತೆ, ಆರ್ಥಿಕತೆ ಬಂದಾಗ ಈಗ ಎರಡರದು ಬೇರೆ ಬೇರೆನೇ ಆಗಿಬಿಡುತ್ತೆ. ಈಗ ಫಾರಂ ಕೋಳಿ ಅಥವಾ ಮಾಂಸದ ಕೋಳಿ ಇರ್ಬೋದು, ಮೊಟ್ಟೆ ಕೋಳಿ ಇರ್ಬೋದು, ನಾಟಿ ಕೋಳಿ ಇರ್ಬೋದು. ಈಗ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಸಾಕಿ ಹೆಚ್ಚು ಲಾಭವನ್ನು ಪಡಿಬೇಕು ಅನ್ನೋ ಒಂದು ಉದ್ದೇಶ ಇದ್ದವರು ಖಂಡಿತ ಅವರು ಮಾಂಸದ ಕೋಳಿ ಅಥವಾ ಮೊಟ್ಟೆ ಕೋಳಿ ಸಾಕಬೇಕಾಗತ್ತೆ. ಅದು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಕ್ಕಂಥವ್ರು. ಈಗ ನಾಟಿ ಕೋಳಿಗಳನ್ನ ಸಾಕೊಂಡು ಅಂದ್ರೆ ಸ್ಥಳೀಯವಾಗಿರ್ತಕ್ಕಂಥ ಮಾರುಕಟ್ಟೆಯನ್ನು ನೋಡಿಕೊಂಡು ಆ ಮಾರುಕಟ್ಟೆಯಲ್ಲಿರ್ತಕ್ಕಂಥ ಬೇಡಿಕೆಯನ್ನು ಅವಲಂಬಿಸಿ ಮಾಡಲಿಕ್ಕೆ ನಾಟಿ ಕೋಳಿ ಬಹಳ ಮುಖ್ಯ, ಬಹಳ ಚೆನ್ನಾಗಿದೆ. ಇದರ ಆರ್ಥಿಕತೆ ನಾವು ಮಾಂಸದ ಕೋಳಿಗಳಿಗೆ ನಾವು ಹೋಲಿಸಿದಾಗ ಖಂಡಿತ ಅದಕ್ಕೆ ಇದರ ದುಪ್ಪಟ್ಟಿದೆ ನಾಟಿ ಕೋಳಿನಲ್ಲಿ. ಆದರೆ ಈ ನಾಟಿ ಕೋಳಿಯನ್ನು ನಾವು ಹೆಚ್ಚು ಹೆಚ್ಚು ಸಾಕಕ್ಕೆ ಹೋಗಬಾರದು. ಹೆಚ್ಚು ಈಗ ಮಾಂಸದ ಕೋಳಿ ಸಾಕೋ ತರಾನೇ ನಾಟಿ ಕೋಳಿ ಸಾಕಕ್ಕೆ ಹೋದಾಗ ಕೆಲವು ರೈತರು ಮಾಡಿದ್ದಾರೆ. ಈಗ ಹೆಂಗೆ ಮಾಂಸದ ಕೋಳಿಗೆ ಎಂದು ಆಹಾರ ಪಶು ಆಹಾರ ತಗೊಂಡ್ಬಂದು ಕೋಳಿ ಆಹಾರ ತಂದು ಹಾಕ್ತಾರೋ ಅದೇ ತರ ನಾಟಿ ಕೋಳಿಗಳಿಗೂ ಹಾಕ್ತಾರೆ. ಆಗ ಅವರು ನಷ್ಟ ಅನುಭವಿಸಬೇಕಾಗುತ್ತೆ. ಯಾಕಂದ್ರೆ ನಾಟಿ ಕೋಳಿ ಕಸ ಕಡ್ಡಿಯಲ್ಲಿ ತಿಂತಕೊಂಡು ಹುಳ ಉಪ್ಪಡೆ ತಿನ್ಕೊಂಡು ಯಾವುದೇ ಖರ್ಚಿಲ್ದಲೆ ಲಾಭ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಅಂತ ಹೇಳಿ ಅದಕ್ಕೆ ಹಿತ್ತಲಲ್ಲಿ ಕೋಳಿ ಸಾಕು ಅಂತ ಹೇಳ್ತೀವಿ ನಾಟಿ ಕೋಳಿನ. ಸೊ ಈ ನಿಟ್ಟಿನಲ್ಲಿ ನಾಟಿ ಕೋಳಿಯ ಆರ್ಥಿಕತೆ ಬಗ್ಗೆ ಹೇಳೋದಾದ್ರೆ ನಾನು ಅದರಲ್ಲೂ ವಿಶೇಷವಾಗಿ ಈ ಯಂತ್ರವನ್ನು ಉಪಯೋಗಿಸಿ ಮರಿಗಳು ಮಾಡ್ಕೊಂಡು ಸಾಕೋದ ಮುಖಾಂತರ ನೋಡೋದಾದ್ರೆ ಇದ ಖರ್ಚು ಮತ್ತು ಆದಾಯ ಅಂತ ಸಾಮಾನ್ಯವಾಗಿ ನಾವು ಹೇಳ್ತೀವಿ, ಬೆನಿಫಿಟ್ ಕಾಸ್ಟ್ ರೇಷಿಯೋ ಅಂತ ಇಂಗ್ಲಿಷ್ನಾಗ ಹೇಳ್ತೀವಿ. ಅವರು 1 ರೂಪಾಯಿನ ಖರ್ಚು ಮಾಡಿದ್ರೆ ಇಲ್ಲಿ ಕನಿಷ್ಠ 1-1.5 ರೂಪಾಯಿನಷ್ಟು ಬರ್ತಕ್ಕಂಥ ಆರ್ಥಿಕ ಲಾಭ ಇರುತ್ತೆ. 1.30 ರೂಪಾಯಿಂದ 1.50 ರೂಪಾಯಿವರೆಗೂ ಲಾಭ ಬರುತ್ತೆ. ಅದೇ ನಮ್ಮ ಮಾಂಸದ ಕೋಳಿ ಮೊಟ್ಟೆ ಕೋಳಿನಲ್ಲಿ ನೀವು 1 ರೂಪಾಯಿ ನಾವು ಖರ್ಚು ಮಾಡಿದ್ರೆ ಜಾಸ್ತಿ ಅಂದ್ರೆ 1.10 ರೂಪಾಯಿ ಅಂದ್ರೆ ನಿಮಗೆ ಗೊತ್ತಾಯ್ತು ಇದು ಅಂದ್ರೆ ಪ್ರಮಾಣ ಬೇರೆ ಬೇರೆ ಇದೆ. ಬಟ್ ಸಣ್ಣ ಪ್ರಮಾಣದಲ್ಲಿ ಒಂದೇ ಪ್ರಮಾಣದಲ್ಲಿ ತೂಗಿಸಿದಾಗ ಈ ತರ ಆಗುತ್ತೆ. ಅದು ನಾನು ಇದು ಹೇಳ್ತಿರ್ತಕ್ಕಂಥದ್ದು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ 50-100 ಕೋಳಿ ಒಳಗಡೆ ಸಾಕ್ತಕ್ಕಂಥವ್ರಿಗೆ. ಈಗ ಹೆಚ್ಚು ಕೋಳಿ ಸಾಕಿದಾಗ ಖಂಡಿತ ಅವ್ರು ಮಾಂಸದ ಕೋಳಿಗೆ ಹೋಗಬೇಕಾಗುತ್ತೆ. ಈಗ ಕೋಳಿ ಸಾಕಾಣಿಕೆಯನ್ನೇ ಒಂದು ಉದ್ಯಮವನ್ನಾಗಿ ಮಾಡಿಕೊಂಡು ಸಂಪೂರ್ಣ ನಾನು ಅದರಲ್ಲೇ ತೊಡಗಿಸ್ಕೊಳ್ತೀನಿ, ಇನ್ನೂರು ಸಾವಿರಾರು ಕೋಳಿಗಳನ್ನ ಸಾಕ್ಬಿಟ್ಟು ತಾವು ಹೇಳಿದಾಗೆ ಒಂದು ರೂಪಾಯಿಗೆ ಅವ್ರಿಗೆ 10 ಪೈಸೆ ಲಾಭ ಸಿಕ್ಕರು ಸಾಕು, ಸಾವಿರಾರು ಕೋಳಿಗಳನ್ನ ಅವರು ಸಾಕೋದ್ರಿಂದ ಅದನ್ನ ಹೇಗೋ ಅವರು ನಿರ್ವಹಣೆ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಸಣ್ಣ ರೈತರು ಮತ್ತೆ ಅವರ ಬಿಡುವಿನ ವೇಳೆಯಲ್ಲಿ ಸದುಪಯೋಗವನ್ನ ಮಾಡಿಕೊಳ್ಳುವಂತವರು ಸಣ್ಣ ಪ್ರಮಾಣದಲ್ಲಿ ಕೋಳಿ ಸಾಕೊಂಡ್ರೆ ಒಂದು ರೂಪಾಯಿಗೆ 50 ಪೈಸೆ ಲಾಭ ಖಂಡಿತ ಒಂದು ಒಳ್ಳೆ ಲಾಭ ಅಂತಾನೆ ಹೇಳ್ಬೋದು ಡಾಕ್ಟ್ರೆ. ಇನ್ನು ಈ ಬಗ್ಗೆ ನಮ್ಮ ರೈತರು ಈಗಾಗಲೇ ತಾವು ತರಬೇತಿ ಬಗ್ಗೆ ವಿಚಾರವನ್ನು ತಿಳಿಸಿದ್ರಿ, ಈ ಬಗ್ಗೆ ರೈತರು ನಮಗೆ ತರಬೇತಿ ಬೇಕು ಅನ್ನೋದಾದ್ರೆ ಈಗ ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಥವಾ ಹೇಗೆ ನಿಮ್ ಕಾಲೇಜಿಗೆ ಬಂದ್ರೆ ನೀವು ಕೊಡ್ತೀರೋ? ಈಗ ಯಾರೇ ರೈತರು ಈ ತರಬೇತಿ ಬೇಕಂದ್ರೆ ನಮ್ಮ ಮಹಾವಿದ್ಯಾಲಯಕ್ಕೆ ನೇರವಾಗಿ ಬರಬಹುದು ಅಥವಾ ಫೋನಿನ ಮುಖಾಂತರ ನಮ್ಮ ಮಹಾವಿದ್ಯಾಲಯವನ್ನು ಸಂಪರ್ಕ ಮಾಡಬಹುದು. ಇದ್ರ ಜೊತೆಗೆ ಯಾರಾದರೂ ದಾವಣಗೆರೆ ಸುತ್ತಮುತ್ತ ಇದ್ರೆ ದಾವಣಗೆರೆಯಲ್ಲೇ ನಮ್ಮ ಮಿಷನ್ಗಳಿದಾವೆ, ದಾವಣಗೆರೆಯಲ್ಲೇ ಅವರಿಗೆ ನಮ್ಮ ಹಳ್ಳಿಗಳಲ್ಲೇ ತರಬೇತಿಯನ್ನು ಕೊಡ್ತೀವಿ, ಅರಪನಹಳ್ಳಿ ಮತ್ತು ಜಗಳೂರು ತಾಲೂಕಲ್ಲಿ, ಮತ್ತೆ ಬೀದರ್ ಸುತ್ತಮುತ್ತ ಆ ಕಡೆ ಇದ್ದವರಿಗೆ ಬೀದರ್ ಪಶು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ, ಬೆಂಗಳೂರು ಹತ್ರ ಆದ್ರೆ ಬೆಂಗಳೂರು ಪಶು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ, ನಮ್ಮ ವಿಶ್ವವಿದ್ಯಾಲಯದ ಎಲ್ಲಾ ಮಹಾವಿದ್ಯಾಲಯಗಳು ಸಹ ಈ ತರಬೇತಿಯನ್ನು ಕೊಡ್ತೀವಿ ನಾವು. ಅವ್ರು ಬರಬೇಕಾದ್ರೆ ಒಂದು ಎರಡು ಮೂರು ಸಂಘದವರು ಒಟ್ಟಾಗಿ ಅದನ್ನ ನಾವು ಮಾಡೇ ಮಾಡ್ತೀವಿ ಅನ್ನೋ ಒಂದು ಗುರಿ ಇಟ್ಕೊಂಡು ಬಂದ್ರೆ ತುಂಬಾ ಅದು ಸದುಪಯೋಗವಾಗುತ್ತೆ. ಖಂಡಿತ ಖಂಡಿತ, ಒಟ್ಟಿಗೆ ಬಂದ್ರೆ ಅವರು ಒಂದು 15-20 ಜನ ಒಟ್ಟಿಗೆ ಬಂದ್ರೆ ನಮಗೂ ತರಬೇತಿ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ನಾವು ಹಾಗಾಗಿ ಈ ತರಬೇತಿಯನ್ನು ಮಾಡುವಾಗ ನಮ್ಮ ದಿನಪತ್ರಿಕೆಗಳಲ್ಲೂ ಪ್ರಕಟಣೆ ಮಾಡ್ತೀವಿ, ಈ ದಿನಾಂಕಗಳಂದು ನಾವು ಈ ತರ ತರಬೇತಿಯನ್ನು ಮಾಡ್ತಾ ಇದೀವಿ, ಆಸಕ್ತಿ ಇರೋರು ಬನ್ನಿ ಅಂತ ಭಾಗವಹಿಸಿ ಅಂತ ನಾವು ತಮ್ಮ ಆಕಾಶವಾಣಿ ಮುಖಾಂತರ ಪ್ರಸಾರ ಮಾಡ್ತೀವಿ, ನಮ್ಮ ಪತ್ರಿಕೆಗಳ ಮುಖಾಂತರ ಪ್ರಸಾರ ಮಾಡ್ತೀವಿ, ಆ ಡೇಟ್ಗಳಲ್ಲಿ ಬಂದ್ರೂ ಸಾಕಾಗುತ್ತೆ ಅವರು. ಒಳ್ಳೇದು ಡಾಕ್ಟರ್ ಕೆ ಸಿ ವೀರಣ್ಣ ಅವರೇ, ನಾಟಿ ಕೋಳಿಗಳ ಸಾಕಾಣಿಕೆನಲ್ಲಿ ಈ ಕೋಳಿ ಮರಿ ಮಾಡುವಂತಹ ಯಂತ್ರಗಳ ಪ್ರಾಮುಖ್ಯತೆ ಏನು ಮತ್ತೆ ಅದರಿಂದ ಆರ್ಥಿಕತೆಯನ್ನು ನಾವು ಹೇಗೆ ಉತ್ತಮ ಪಡಿಸಿಕೊಳ್ಳಬಹುದು ಅನ್ನೋ ವಿಚಾರವನ್ನ ಸವಿಸ್ತಾರವಾಗಿ ತಾವು ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಕೋಳಿ ಮರಿ ಮಾಡುವ ಯಂತ್ರ ಈ ಕುರಿತು ಶಿವಮೊಗ್ಗ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಡಾಕ್ಟರ್ ಎಚ್ ಕೆ ವೀರಣ್ಣ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಈ ಮಾತುಕತೆಯಲ್ಲಿ ಪಾಲ್ಗೊಂಡವರು ಎಚ್ ಎನ್ ಸುಬ್ರಹ್ಮಣ್ಯ. ಇನ್ನು ಮುಂದೆ ಕೇಳಿ ಪರಿಸರ ಗೀತೆಯನ್ನ. ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ಯಾವುದು ಗುಟ್ಟಿಲ್ಲ, ಯಾವುದು ರಟ್ಟಿಲ್ಲ, ಯಾವುದು ಗುಟ್ಟಿಲ್ಲ, ಯಾವುದು ರಟ್ಟಿಲ್ಲ, ಎಲ್ಲರಿಗಿಲ್ಲಿ ಸಮಪಾಲು, ಎಲ್ಲರಿಗಿಲ್ಲಿ ಸಮಪಾಲು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ತಾಯಿ ಹಕ್ಕಿ ಮಿನುಗುತ್ತ ನೋಡಿವೆ ಬಾಂಚುಕ್ಕಿ, ಗುಟುಕನ್ನು ಕೊಡುವ ತಾಯಿ ಹಕ್ಕಿ ಮಿನುಗುತ್ತ ನೋಡಿವೆ ಬಾಂಚುಕ್ಕಿ. ಅಮ್ಮನು ಹಂಚುವ ಸವಿತುತ್ತು, ಅಮ್ಮನು ಹಂಚುವ ಸವಿತುತ್ತು, ಮಕ್ಕಳಿಗೆಲ್ಲ ಸರಿಸೊತ್ತು, ಮಕ್ಕಳಿಗೆಲ್ಲ ಸರಿಸೊತ್ತು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ವ್ಯವಹಾರ ಗಾಳಿ ಬೆಳಕಿನ ಸಂಚಾರ, ಸೃಷ್ಟಿಯ ನಿತ್ಯದ ವ್ಯವಹಾರ ಗಾಳಿ